ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 35, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಪ್ರವಾಸ ಹಾಗೂ ಪ್ರೇಕ್ಷಣೀಯ ಸ್ಥಳಗಳ ದರ್ಶನ ನನಗೆ ಬಹುಪ್ರಿಯವಾದರೂ ನಾನು ಕಂಡುದು ಅತ್ಯಲ್ಪ. ಊರಿಗೆ ವರ್ಷಕ್ಕೆ 4-5 ಬಾರಿ ಪಯಣಿಸುವುದಾದರೂ ವಿಹಾರಕ್ಕೋ ಸ್ಥಳ ದರ್ಶನಕ್ಕೋ ಅನ್ಯತ್ರ ಹೋದುದು ಬೆರಳೆಣಕ್ಕೆ ಅಷ್ಟೇ ಸಲ. ಅಂತಹ ಪ್ರವಾಸಗಳಲ್ಲಿ ಅತ್ಯಂತ ಪ್ರಿಯವಾದ ದೆಹಲಿ ಆಗ್ರಾ ಪ್ರವಾಸದ ನೆನಪಿನೊಂದಿಗೆ ನನ್ನ ಹೃದಯದಲ್ಲಿ ಅಚ್ಚೊತ್ತಿ ಉಳಿದವರು ಗೆಳತಿ ಕ್ರಿಸ್ತೀನ ಹಾಗೂ ಅವಳ ಪತಿ ಮಣಿ. ಕ್ರಿಸ್ತೀನಾ ಪರಿವಾರ ಅಮೆರಿಕಾ ಸೇರಿಕೊಂಡ ಬಗ್ಗೆ ಹಿಂದೆಯೇ ಬರೆದಿದ್ದೇನೆ. ತಾಯಿ ತಂದೆ ಅಣ್ಣ ತಮ್ಮಂದಿರೆಲ್ಲ ಅಲ್ಲೇ ನೆಲೆಸಿದ್ದರಿಂದ ಹಾಗೂ ಬಿಡುವಿರದ ವೃತ್ತಿ ಜೀವನದಿಂದಾಗಿ ಕ್ರಿಸ್ತೀನ್ಗೆ ಊರಿಗೆ ಬರುವ ಪ್ರಮೇಯವೇ ಇರಲಿಲ್ಲ. ತಂಗಿ ಆಗ್ನೆಸ್ ಬೋಂದೇಲ್ ಕಾನ್ವೆಂಟ್ ಸೇರಿದ್ದಳು. ಡಾಕ್ಟರ್ ಆಗಿದ್ದ ಅಕ್ಕ ಕಣ್ಣಿನ ಕ್ಯಾನ್ಸರ್ನಿಂದ ತೀರಿಕೊಂಡಿದ್ದರು. ತಾಯ್ನಾಡನ್ನೊಮ್ಮೆ ನೋಡುವ ಆಶೆಯಾಗುವುದಿಲ್ವೇ ಕ್ರಿಸ್ತೀನ್ ಎಂದು ನಾನು ಪತ್ರದಲ್ಲಿ ಕೇಳಿದಾಗ, ತುಂಬ ಆಶೆಯಾಗುತ್ತಿದೆ, ಆದರೆ ಎಲ್ಲರಿಗೂ ಹೊಂದುವ ಸಮಯದ ಅಭಾವ ಎಂದುತ್ತರಿಸಿದ ಕ್ರಿಸ್ತೀನ್, 27 ವರ್ಷಗಳ ಸರ್ವಿಸ್ನ ಬಳಿಕ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡು ಪತಿಯೊಡನೆ ಊರನ್ನೊಮ್ಮೆ ಸಂದರ್ಶಿಸುವ ಯೋಜನೆ ಹಾಕಿಕೊಂಡಳು. ದೆಹಲಿಗೆ ಹೋಗಿ ಬಂದಿದ್ದ ನನ್ನನ್ನು ತಮ್ಮೊಡನೆ ದೆಹಲಿಗೂ ಬರುವಂತೆ ಆಹ್ವಾನಿಸಿದಳು. ನಮ್ಮೆಲ್ಲ ಪಯಣ, ಹೋಟೆಲ್ ವಾಸ್ತವ್ಯ ಎಲ್ಲವನ್ನೂ ಅಲ್ಲಿಂದಲೇ ನಿಯೋಜಿಸಿಕೊಂಡ ಗೆಳತಿಗೆ ಜೊತೆ ನೀಡುವುದಷ್ಟೇ ನನ್ನ ಕೆಲಸವಾಗಿತ್ತು. ಏರ್ಪೋರ್ಟ್ನಲ್ಲಿ ಪರಸ್ಪರ ಕಂಡಾಗ, ಶ್ಯಾಮಲಾ ಹಾಗೇ ಇದ್ದಿ, ಚೂರೂ ಬದಲಾಗಿಲ್ಲ ಎಂದಪ್ಪಿಕೊಂಡು ಸಂಭ್ರಮಿಸಿದ ಗೆಳತಿಗೆ, ನೀನು ಹಾಗೇ ಇರುವಿ ಕ್ರಿಸ್ತೀನ್, ಬಾಬೊಂದು ಬಿಟ್ಟರೆ ಮತ್ತೇನೂ ಬದಲಾಗಿಲ್ಲ ಎಂದು ನಾನು ಸಂತೋಷಿಸಿದೆ. ಮಣಿಯವರು ಚೆನ್ನಾಗಿದ್ದರು. 2 ದಿನಗಳ ಬಳಿಕ ಪೂನಾ ರಾಜ್ಕೋಟ್ಗಳಲ್ಲಿನ ಮಣಿಯವರ ಸೋದರರ ಮನೆಗಳಿಂದ ಅವರು ಹಿಂದಿರುಗಿದ ಬಳಿಕ ಊರಿಗೆ ಹೊರಟು ನಾವು ಮಂಗಳೂರಿನಲ್ಲಿ ಇಳಿಯುತ್ತಿದ್ದಂತೆ ಅವರಿಬ್ಬರ ಉತ್ಸಾಹವೂ ಮೇರೆ ಮೇರಿತ್ತು. ಶ್ಯಾಮಲಾ, ನಾನು ಯಾವಾಗಲೂ ನನಗೆ ಊರಿಗೊಮ್ಮೆ ಹೋಗಬೇಕು ಅಂತ ಹೇಳೋದು. ಇವರು ಯಾಕೆ, ಅಲ್ಲೇನಿದೆ, ವೈ ಆರ್ ಯು ನಾಟ್ ಹ್ಯಾಪಿ ಹಿಯರ್ ಅಂತ ಅನ್ನೋದು. ಈಗ ಇವರ ಖುಷಿ ನೋಡು ಎಂದು ಗೆಳತಿ ಛೇಡಿಸುತ್ತಿದ್ದಳು. ನಗರದ ದಾರಿಯಲ್ಲಿ ಹೊಸತೆಲ್ಲವನ್ನೂ ಕಂಡು ಓಹ್ ಲುಕ್ ಎಟ್ ದಟ್ ಎಂದು ಮಕ್ಕಳಂತೆ ಸಂಭ್ರಮಿಸುತ್ತಿದ್ದ ಮಣಿ. ಹೊಸದಾಗಿ ಎದ್ದು ನಿಂತಿದ್ದ ವಿದ್ಯಾಸಂಸ್ಥೆಗಳನ್ನು ಕಂಡು ತಮ್ಮ ಹಿಂದಿನ ಸಂಸ್ಥೆಯನ್ನು ಮೇಲಧಿಕಾರಿ ಡಾಕ್ಟರ್ ಸೂರ್ಯನಾರಾಯಣ ಅಡಿಗರನ್ನು ಮಣಿ ಅವರು ನೆನೆಸಿಕೊಂಡಾಗ ಡ್ರೈವರ್ ಬಾಯಲ್ಲಿ ಅರವಿಂದ ಅಡಿಗ ಹಾಗೂ ಅವರ ವೈಟ್ ಟೈಗರ್ ಸುಳಿದಾಗ ಅಚ್ಚರಿಯೂ ಸಂತಸವೂ ಆಯಿತು. ನನ್ನ ಮಗನ ಮನೆಯಲ್ಲಿ ಅವರಿಗಾಗಿ ಕಾದಿದ್ದ ತಿನಿಸುಗಳಲ್ಲಿ ಕೊಟ್ಟಿಗೆಯನ್ನು ಕಂಡು ಅವರ ಸಂಭ್ರಮವೋ ಸಂಭ್ರಮ. ಮಣಿ ಅವರ ಸಸ್ಯಶಾಸ್ತ್ರದ ಪ್ರೊಫೆಸರ್ ವಸುಂಧರಾ ಅವರ ಸಸ್ಯಕಾಶಿಯಂತಿದ್ದ ಮನೆಗೆ ಭೇಟಿಯಂತೂ ಅವರನ್ನು ಪುನಃ ಅವರ ಶಿಷ್ಯನಾಗಿಸಿತು. ಮನೆ ಅಂಗಣದ ತೋಟವಲ್ಲದೆ ವರ್ಜ್ಯವೆಂಬುದೇ ಇರದೆ ಚಿಕ್ಕ ಪುಟ್ಟ ಐಸ್ ಕ್ರೀಮ್ ಕಪ್ಗಳು, ಹಳೆಯ ಲೈಟ್ ಶೇಡ್ಗಳು, ಶೂಗಳು ಎಲ್ಲವೂ ಕುಂಡಗಳಾಗಿ ಹೂಗಿಡಗಳನ್ನು ಹೊತ್ತು ನಿಂತಿದ್ದುವು. ಆ ಸಸ್ಯಕಾಶಿಯ ತಪೋವನದಲ್ಲೇ ಹಣ್ಣಾದ ಯೋಗಿನಿಯಂತಿದ್ದರು ಮಿಸ್ ವಸುಂಧರ. ಆ ತೋಟದ ಗಿಡ ಬಳ್ಳಿಗಳ ಸಸ್ಯಶಾಸ್ತ್ರೀಯ ಹೆಸರುಗಳೆಲ್ಲ ಆ ಬಾಯಿಗಳಲ್ಲಿ ನಲಿದಾಡಿದುವು. ಮಿಸ್ ವಸುಂಧರ ಇರದಿದ್ದರೆ ತಮಗಂದು ಸಸ್ಯಶಾಸ್ತ್ರದ ಪಾಠಗಳು ಕಬ್ಬಿಣದ ಕಡಲೆಯಾಗಬಹುದಿತ್ತು ಎಂದು ಬಾರಿ ಬಾರಿಗೂ ನುಡಿದು ಸದ್ದಿಲ್ಲದೆ ಪ್ರೀತಿಯ ಗುರುದಕ್ಷಿಣೆ ಸಲ್ಲಿಸಿ ಹೊರಟರು ಮಣಿ. ಮರುಬೆಳಗು ನಮ್ಮ ಕಾಲೇಜ್ಗೊಮ್ಮೆ ಹೋಗಬೇಕೆಂಬ ನನ್ನ ವರ್ಷಗಳ ಹಂಬಲ ಸಫಲವಾದ ದಿನ. ವರ್ಷಕ್ಕೆ 3-4 ಬಾರಿ ಊರಿಗೆ ಹೋಗುತ್ತಿದ್ದರೂ ಕಾಲೇಜಿಗೆ ಭೇಟಿ ನೀಡಬೇಕಾದರೆ ನನ್ನ ಗೆಳತಿ ಅಮೆರಿಕದಿಂದ ಬರಬೇಕಾಯಿತು. ಕಾಲೇಜ್ ದಾರಿಯಲ್ಲಿ ನಮ್ಮ ಬಾಟನಿ ಲೆಕ್ಚರರ್ ಆಗಿದ್ದ ಮಿಸ್ ಉಷಾ ನಳಿನಿ ಮನೆಗೆ ಭೇಟಿ. ಮಿಸ್ ಜೊತೆ ಕಾಲೇಜ್ ಪ್ರವೇಶಿಸುವಾಗ ಮೈಯೆಲ್ಲ ಪುಳಕ. ವಿದೇಶದಲ್ಲಿದ್ದೇ ತಾಯ್ನಾಡಿನಲ್ಲಿ ತಾನು ಕಲಿತ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಬಹುಮಾನಧನವನ್ನು ವರ್ಷಗಳ ಹಿಂದೆಯೇ ಆಯೋಜಿಸಿದ್ದು ಈಗ ಬಡ್ಡಿದರ ಇಳಿಮುಖವಾಗುತ್ತಾ ಬಂದುದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಪ್ರಯೋಜನ ಸಿಗುವಂತಾಗಲು ಬ್ಯಾಂಕ್ ಖಾತೆಯಿಂದ ಪ್ರಾಂಶುಪಾಲರ ಖಾತೆಗೆ ವರ್ಗಾಯಿಸುವ ಬಹುಮುಖ್ಯ ಕೆಲಸ ಸಂಪನ್ನವಾಯಿತು. ಅಲೋಶಿಯಸ್ ಕಾಲೇಜಿನಲ್ಲಿ ಅವರ ತಂದೆ ಪ್ರೊಫೆಸರ್ MD ಜೋಸೆಫ್ ಅವರ ಹೆಸರಲ್ಲೂ ಸ್ಕಾಲರ್ಶಿಪ್ ಸ್ಥಾಪಿಸಲ್ಪಟ್ಟಿತು. ನಮ್ಮ ಕಾಲೇಜಿನ ಕಾನ್ವೆಂಟ್ನಲ್ಲೇ ನಮ್ಮ ಹೆಡ್ಮಿಸ್ಟ್ರೆಸ್ ಆಗಿದ್ದ ಸಿಸ್ಟರ್ ವರ್ಜೀಲಿಯಾ ನಿವೃತ್ತ ಜೀವನ ನಡೆಸುತ್ತಿರುವುದನ್ನರಿತು ಅವರನ್ನು ಕಾಣಹೋದೆವು. ಕಂಡೊಡನೆ ನಮ್ಮನ್ನು ಗುರುತಿಸಿ ಪ್ರೀತಿಯಿಂದ ಹೆಸರು ಹಿಡಿದು ಕರೆದು ಇಷ್ಟಗಲ ನಗುಮುಖವಾದ ಸಿಸ್ಟರನ್ನು ಕಂಡು ನಮ್ಮ ಸಂತಸಕ್ಕೆ ಪಾರವಿರಲಿಲ್ಲ. 40 ವರ್ಷಗಳ ನಂತರವೂ ನೆನಪಿಟ್ಟು ಗುರುತಿಸುವ ಇಂತಹ ಗುರು ಶಿಷ್ಯ ಸಂಬಂಧ ಇಂದಿನ ತರುಣ ಜನಾಂಗದಲ್ಲಿ ಇರಬಹುದೇ? ಮರಳಿ ಮಿಸ್ ಉಷಾ ನಳಿನಿಯಲ್ಲಿಗೆ ಬಂದು ಅವರ ಅಮ್ಮನನ್ನು ಕಂಡು ಪ್ರೀತಿ ಭೋಜನವಾಯಿತು. ಶಾವಿಗೆ ಹಾಲು, ಚಿತ್ರಾನ್ನ, ಸೌತೆ ಮಜ್ಜಿಗೆ ಹುಳಿ ಹಾಗೂ ಅಕಾಲವಾದರೂ ಪ್ರತ್ಯಕ್ಷವಾದ ಕಾಪಿಟ್ಟ ಹಲಸಿನ ಗಟ್ಟಿ. ಮಣಿ ಅವರ ಸಂತೋಷವೋ ಸಂತೋಷ. ಮತ್ತು ಅಲ್ಲಿಂದ ಬೀಳ್ಕೊಂಡು ಕಾದಿದ್ದ ಡಾಕ್ಟರ್ ಚೌಟ ಅವರೊಡನೆ ಮಂಗಳಗಂಗೋತ್ರಿಯತ್ತ. ಅಲ್ಲಿ ಅಪ್ಲೈಡ್ ಬಾಟನಿ ವಿಭಾಗದಲ್ಲಿ ಸಾಗಿದ ಮಹತ್ತರ ಸಂಭಾಷಣೆ ನನ್ನಿ ಮಿತ್ರ ದಂಪತಿಯ ಧ್ಯೇಯೋದ್ದೇಶಗಳ ಹೊಸ ನೋಟವನ್ನೇ ನನ್ನೆದುರು ತೆರೆದಿಟ್ಟಿತು. ಸ್ಕಾಲರ್ಶಿಪ್ ಮೊತ್ತ ಎಷ್ಟೆಂದರಿತಾಗ ಅಲ್ಲಿನ ರೀಡರ್ ಅದು ಗೋಲ್ಡ್ ಮೆಡಲ್ ಆಗಿ ಸ್ಥಾಪಿತವಾಗುವುದು ಎಂದರೆ ಈ ಗೆಳೆಯ ಗೋಲ್ಡ್ ಮೆಡಲ್ನಿಂದ ವಿದ್ಯಾಭ್ಯಾಸ ಕಾಲದಲ್ಲಿ ವಿದ್ಯಾರ್ಥಿಗಳಿಗೇನೂ ಪ್ರಯೋಜನವಾಗುವಂತಿಲ್ಲ. ಆ ಮೊತ್ತದಿಂದ ತಿಂಗಳು ತಿಂಗಳು ವಿದ್ಯಾರ್ಥಿಗೆ ಸಹಾಯಧನ ಸಿಗುವಂತಾಗಬೇಕು ಎಂದು ತಮ್ಮಾಶಯದಂತೆ ವ್ಯವಸ್ಥೆಗೊಳಿಸಿದರು. ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಕಷ್ಟ ಕಾರ್ಪಣ್ಯದಿಂದಲೇ ಕಲಿತು ಮೇಲೆ ಬಂದು ಅಭ್ಯುದಯದ ಮೆಟ್ಟಲುಗಳನ್ನೇರಿದವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಋಣಸಂದಾಯದ ಕೆಲಸಕ್ಕಿಳಿದಿದ್ದರು. ಅಲ್ಲಿಂದ ಸೋಮೇಶ್ವರ ಉಚ್ಚಿಲದ ನಮ್ಮಮ್ಮನ ಬಳಿಗೆ ಹೋಗುವ ದಾರಿಯಲ್ಲಿ ತಮ್ಮ ಗೆಳೆಯ ನಿವೃತ್ತ ಪ್ರಾಧ್ಯಾಪಕ ಶೆಣೆಯವರನ್ನು ಕಂಡು ಸೋಮೇಶ್ವರದ ಕಡಲ ಕಿನಾರೆ ಮತ್ತಲ್ಲಿನ ರುದ್ರಶಿಲೆಯನ್ನು ತೋರಿಸಿ ನನ್ನೂರ ಇನ್ನೊಂದು ತುದಿ ನನ್ನ ಪ್ರಿಯ ಕೋಟೆ ವಿಷ್ಣುಮೂರ್ತಿ ದೇವಳದ ದರ್ಶನ ಮಾಡಿಸಿಯೇ ಅಮ್ಮನಲ್ಲಿಗೆ ಕರೆತಂದೆ. 90 ಸಮೀಪಿಸುತ್ತಿರುವ ನಮ್ಮಮ್ಮ 60 ಹೆಚ್ಚು ವಯಸ್ಸಾದಂತೆ ಖಂಡಿತ ಕಾಣುತ್ತಿಲ್ಲ ಎಂಬ ಉದ್ಗಾರ ಅವರದಾಯಿತು. ಅಕ್ಕಿ ವಡೆ ಪಾಯಸ ಸವಿದು ಕತ್ತಲಲ್ಲೇ ನಮ್ಮಮ್ಮನ ಹೂದೋಟ ಅಣ್ಣನ ಬಾಳೆಗಿಡ ಗೊನೆಗಳನ್ನು ತೋರಿ ಬೀಳ್ಕೊಂಡು ಹೊರಟೆವು. ಮರುಬೆಳಗು ಕಾಲೇಜಿನಲ್ಲಿ ಕ್ರಿಸ್ತಿನ್ನ ಸಹೋದ್ಯೋಗಿಗಳಾಗಿದ್ದ ನಮ್ಮ ಲೆಕ್ಚರರ್ಸ್ ಪ್ರೊಫೆಸರ್ ಮೋಹನ್ ಶೆಟ್ಟಿ ಹಾಗೂ ಪ್ರೊಫೆಸರ್ ಭಾಸ್ಕರ್ ಶೆಟ್ಟಿ ಅವರನ್ನು ಕಂಡಾಗ ಅವರು ನನ್ನನ್ನು ಮರೆಯದಿರುವುದನ್ನು ಕಂಡು ಹೃದಯ ತುಂಬಿ ಬಂತು. ಮತ್ತಲ್ಲಿಂದ ನನ್ನ ಪ್ರೀತಿಯ ಮಿಸ್ ಲೀಲಾ ರಾವ್ ಬಳಿಗೆ. ಅಮೆರಿಕಾಗೆ ವಿವಾಹ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಹೋದಾಗ ನನ್ನ ಗಾನು ಇದ್ದವೆಂದು ಓದುತ್ತಿದ್ದು ಕೇಳಿದವರಿಗೆ ನನ್ನ ಸ್ಟೂಡೆಂಟ್ ಶ್ಯಾಮಲಾ ಅನುವಾದಿಸಿದ್ದು ಎಂದು ಹೆಮ್ಮೆಯಿಂದ ಹೇಳಿದ್ದೇನೆ ಎಂದಿದ್ದ ಮಿಸ್. ಈಗ ಅವರಿಗೆ ಕೊಡಲು ನನ್ನಲ್ಲಿ ಫ್ರಾಂಕೈನ್ಸ್ಟೈನ್ ಇತ್ತು. ಪ್ರೀತಿಯಿಂದ ಹರಸಿ ಅವರಿತ್ತ ಕೊಡುಗೆಯೊಡನೆ ಬೀಳ್ಕೊಂಡು ಹೊರಟೆವು. ಮತ್ತೆ ತಮ್ಮೂರು ಕೇರಳದ ಭೇಟಿಗಳನ್ನು ಮುಗಿಸಿ ಮೈಸೂರಿನ ಮಾನಸಗಂಗೋತ್ರಿಯಲ್ಲಿ ಸ್ನೇಹ ಮಿಲನವಾಗಿ ಮುಂಬೈಗೆ ಬಂದು ದೆಹಲಿಯತ್ತ ಹಾರುವಾಗ ಕ್ರಿಸ್ತಿನ್ ತನ್ನೆಲ್ಲ ಕಥೆಯನ್ನು ಬಿಚ್ಚಿಡತೊಡಗಿದಳು. ಉತ್ತಮ ಅವಕಾಶವನ್ನರಸಿ ಅಮೆರಿಕಾಗೆ ಹೊರಟು ನಿಂತ ಪತಿಯನ್ನು ಹಿಂಬಾಲಿಸಬೇಕಾಗಿ ಬಂದಾಗ ತಾಯ್ನಾಡನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ದುಃಖದಿಂದಲೇ ತೊರೆದು ಹೋದ ಗೆಳತಿಗೆ ಅಲ್ಲಿ ಪತ್ರಿಕಾ ಪ್ರಕಟಣೆಯೊಂದು ಹೊಸ ಲೋಕದ ಬಾಗಿಲನ್ನೇ ತೆರೆದಿತ್ತು. ಅದೇ ಆಗ ಆರಂಭವಾಗಲಿದ್ದ ಸೈಟೋಟೆಕ್ನಾಲಜಿ ಕೋರ್ಸ್ಗೆ ಶಿಕ್ಷಾರ್ಥಿಗಳಿಂದ ಪ್ರವೇಶದ ಅರ್ಜಿಗಾಗಿ ಇತ್ತ ಕರೆಯ ಕೊನೆಯ ದಿನದ ಅವಕಾಶವನ್ನು ಕ್ರಿಸ್ತಿನ್ ತನ್ನದಾಗಿಸಿಕೊಂಡಳು. ತನ್ನಿಂದ ದೂರಾಗಲಾಗದೆ ಅಳುವ ಮಗುವನ್ನು ದೂರ ಅಣ್ಣನಲ್ಲಿ ಬಿಡಲಾರದೆ ಬಿಟ್ಟು ಕ್ಯಾನ್ಸರ್ ಸೆಲ್ ಡಿಟೆಕ್ಷನ್ನ ಸೈಟೋಟೆಕ್ನಾಲಜಿ ಕೋರ್ಸ್ ಮುಗಿಸಿ ಹ್ಯೂಸ್ಟನ್ನ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಯಲ್ಲಿ ರಿಸರ್ಚ್ ಗೈಡ್ ಆಗಿ ದುಡಿದಳು. ಬಹಳಷ್ಟು ಆತ್ಮವಿಶ್ವಾಸವನ್ನು ತೃಪ್ತಿಯನ್ನು ಸಾರ್ಥಕತೆಯನ್ನು ತಂದಿತ್ತ ವೃತ್ತಿ ಜೀವನದ ಕೊನೆಗೆ ಇದೀಗ ತನ್ನ ಹಂಬಲದಂತೆ ತಾಯ್ನಾಡ ಭೇಟಿಗೆ ಬಂದಿದ್ದಳು. ಹೊರನಾಡಿಗೆ ಕಾಲಿರಿಸಿದ ಆರಂಭದಲ್ಲಿ ಮೆಡಿಸಿನ್ ಟೆಕ್ನಾಲಜಿ ಅಭ್ಯಸಿಸಿದ ಮಣಿ ಮತ್ತೆ CCA ಕೋರ್ಸ್ ಸೇರಿ ಬಿಡುವಿರದ CA ಆಗಿ ಕೌನ್ಸಿಲಿಂಗ್ನಲ್ಲೂ ವ್ಯಸ್ತರಾದಾಗ ಸಸ್ಯಶಾಸ್ತ್ರದ ಟಚ್ ಬಿಟ್ಟು ಹೋಗದಿರಲಿ ಎಂದು ಮನೆಯಲ್ಲೇ ಹೂ ಹಣ್ಣು ತರಕಾರಿಗಳ ವಿಶಾಲ ತೋಟವನ್ನೇ ಬೆಳೆಸಿದರು. ತಂದೆ ತಾಯಿಯರನ್ನು ಮಾತ್ರವಲ್ಲ ಉಳಿದೆಲ್ಲ 7 ತಮ್ಮಂದಿರನ್ನು ಅಲ್ಲಿಗೇ ಕರೆಸಿಕೊಂಡರು. ಇಂಜಿನಿಯರ್ಗಳು ವೈದ್ಯರು ಆಗಿ ಅಲ್ಲಿ ನೆಲೆ ನಿಂತ ಈ ಸಂಸಾರದಲ್ಲಿ ಪ್ರತಿ ಕುಟುಂಬದಲ್ಲೂ ಹೀಗೆ ವೃತ್ತಿನಿರತರಾದ 4-5 ಮಕ್ಕಳು. ಅಭ್ಯಾಸವಿರದಿದ್ದರೂ ಸವಿಯಾದ ಕನ್ನಡದಲ್ಲಿ ಗೆಳತಿ ಹೇಳುತ್ತಿದ್ದರೆ ಮತ್ತೂ ಮತ್ತೂ ಕೇಳಬೇಕೆನಿಸುತ್ತಿತ್ತು. ದೆಹಲಿಯಲ್ಲಿಳಿದು ಟೂರ್ ಮ್ಯಾನೇಜರ್ ಶರ್ಮಾರೊಡನೆ ಮಾಲ್ವೆ ಪರಿಸರದ ಸ್ವಾಗತ್ ಹೋಟೆಲ್ ಸೇರಿಕೊಂಡೆವು. ಆಗಿನ್ನೂ ಸಂಜೆ 4:30 ಆದ್ದರಿಂದ ಲೋಟಸ್ ಟೆಂಪಲ್ ಆದರೂ ನೋಡಿ ಬರುವ ಎಂದು ಅವರನ್ನು ಹೊರಡಿಸಿದೆ. ದೆಹಲಿಯನ್ನು ಸಂಪೂರ್ಣ ಸರಿಯಾಗಿ ನೋಡಲು 4 ಬೇಕೆಂದು ಅನುಭವ ತಿಳಿಸಿಕೊಟ್ಟಿತ್ತು. ನಮ್ಮ ಬಳಿ ಇದ್ದುದು 2.5 ಬಹಾಯಿ ಶ್ರದ್ಧೆಯ ಮಹೋನ್ನತ ನಿಲುವಿನ ಸುಂದರ ಹಸಿರು ಹೊರಾವರಣದ ವಿನ್ಯಾಸದ ಟೆಂಪಲ್ ಅವರಿಗೆ ಮೆಚ್ಚುಗೆಯಾಯಿತು. ಹಿಂದಿರುಗುವ ದಾರಿಯಲ್ಲಿ ಮಾಲ್ವೆ ಮಾರ್ಕೆಟ್ ಹೊಕ್ಕೆವು. ಕಳೆದ ಬಾರಿ ನನಗೆ ರೂಢಿಯಾಗಿದ್ದ ಲಜಪತ್ ಮಾರ್ಕೆಟ್ನಷ್ಟು ಇದು ಹಿಡಿಸಲಿಲ್ಲ. ಮರುಬೆಳಗು ಡ್ರೈವರ್ ದೀಪಕ್ ನಮ್ಮನ್ನು ಕುತುಬ್ ಮಿನಾರ್ಗೆ ಒಯ್ದ. ಅಶೋಕ ಸ್ತಂಭಕ್ಕೆ ದಿಗ್ಬಂಧನವಿದ್ದುದರಿಂದ ಕೈಯಿಂದ ಮುಟ್ಟುವಂತಿರಲಿಲ್ಲ. ವರ್ಷಗಳ ಹಿಂದಿನ ಶಾಲಾ ಮಕ್ಕಳ ಅಪಘಾತದ ಬಳಿಕ ಕುತುಬ್ ಮಿನಾರ್ಗೂ ಬೀಗ ಬಿದ್ದು ಒಳ ಹೋಗುವಂತಿರಲಿಲ್ಲ. ಹಿಂಭಾಗದ ಪ್ರಾಸಾದದ ಗೋಡೆಯ ಸುರಮ್ಯ ಚಿತ್ತಾರ ನಮ್ಮನ್ನು ಹಿಡಿದಿಟ್ಟಿತು. ಕುತುಬ್ನಿಂದ ಹೊರಟು ಪುರಾಣ ಕಿಲಾ ನೋಡುತ್ತಾ ಹೊಸ ದಿಲ್ಲಿಯ ಸುವಿಶಾಲ ಸ್ವಚ್ಛ ರಸ್ತೆಗಳಲ್ಲಿ ಹಾದು ಇಂಡಿಯಾ ಗೇಟ್ ಬಳಿ ಬಂದೆವು. ಆ ಭವ್ಯ ಸ್ಮಾರಕದ ನಡುವೆ ಉರಿವ ಅಮರ್ ಜವಾನ್ ಜ್ಯೋತಿ ಕಾಣದಂತೆ ಹಸಿರು ಬಟ್ಟೆಯೊಂದನ್ನು ಅಡ್ಡ ಕಟ್ಟಲಾಗಿತ್ತು. ಕೇಳಿದರೆ ಸುರಕ್ಷೆಯ ದೃಷ್ಟಿಯಿಂದ ಎಂದು ಉತ್ತರ ಬಂತು. ರಾಷ್ಟ್ರಪತಿ ಭವನದತ್ತ ತೆರಳಿ ಕ್ಷಣ ಮಾತ್ರವೂ ನಿಲ್ಲುವಂತಿರದಿದ್ದುದರಿಂದ ಗೆಳತಿ ಮತ್ತು ನಾನು ಮಾತ್ರ ಹೊರ ಜಾರಿಕೊಂಡು ಕೇವಲ ಗೇಟ್ನ ಫೋಟೋ ತೆಗೆದುಕೊಂಡು ಸುತ್ತು ತೆಗೆದು ಬಂದ ವಾಹನವೇರಿ ಕುಳಿತು ಮುಂದೆ ಸಾಗಿದೆವು. ರಾಷ್ಟ್ರಪತಿ ಭವನ ಹಾಗೂ ಮೊಘಲ್ ಗಾರ್ಡನ್ಸ್ ನೋಡಬೇಕಿದ್ದರೆ 3 ದಿನಗಳ ಮುನ್ನವೇ ಅರ್ಜಿ ಸಲ್ಲಿಸಿ ಅನುಮತಿ ಪಡೆಯಬೇಕಿತ್ತು. ಪಾರ್ಲಿಮೆಂಟ್ ಭವನವಂತೂ ನಿಷಿದ್ಧವೇ ಇತ್ತು. ಅಲ್ಲಿಂದ ಮಹಾತ್ಮ ಗಾಂಧಿ ಮೆಮೋರಿಯಲ್, ಗಾಂಧೀಜಿ ಪ್ರಾರ್ಥನಾ ಸಭೆಯಲ್ಲಿ ಹುತಾತ್ಮರಾದ ಸ್ಥಳವಿದು. ಒಳಹೋಗುವಲ್ಲಿ ಗಾಂಧೀಜಿಯ ಎರಡಾಳೆತ್ತರದ ಕರಿಗಲ್ಲ ಮೂರ್ತಿ, ಒಳಗೆ ಗಾಂಧೀಜಿ ಪ್ರಾರ್ಥನಾ ಸಭೆಗೆ ನಡೆದು ಹೋದ ಪಾದುಕೆಯ ಹೆಜ್ಜೆ ಗುರುತುಗಳು, ಬಲಕ್ಕೆ ಅಮೂಲ್ಯ ಅಪರೂಪದ ಸಚಿತ್ರ ವಿವರಗಳು. ಗಾಂಧೀಜಿ ಹೇ ರಾಮ್ ಎನ್ನುತ್ತಾ ಅಮರರಾದೆಡೆಯ ಸರಳ ಸ್ಮಾರಕದಲ್ಲಿ ಸರಳವಾಗಿ ಉರಿಯುವ ಜ್ಯೋತಿ, ತನ್ನಿಂದ ತಾನೇ ದಿವ್ಯಾನುಭೂತಿಯನ್ನು ಕೊಡುವ ಸ್ಮಾರಕವಿದು. ಮುಂದಕ್ಕೆ ಇಂದಿರಾ ಮೆಮೋರಿಯಲ್ನತ್ತ ಪಯಣ. ರಜಾದಿನವಾದ್ದರಿಂದ ಸರತಿ ಸಾಲಿನ ಕಲರವ ಹೆಚ್ಚಿ ಕಳೆದ ಬಾರಿ ಏಕಾಂತದಲ್ಲಿ ಕಂಡ ತನ್ಮಯತೆಗೆ ತೊಡಕಾಯಿತು. ಇಂದಿರಾಜಿ ಹಂತಕರ ಗುಂಡಿಗೆ ಬಲಿಯಾದ ಈಗ ಕ್ರಿಸ್ಟಲ್ ಪಥವಾಗಿ ಕಾಪಿಟ್ಟಿರುವ ಸ್ಮಾರಕ, ಒಳಗೆ ಅಷ್ಟೊಂದು ವ್ಯವಸ್ಥಿತವಾಗಿ ಪ್ರದರ್ಶಿತವಾಗಿರುವ ಇಂದಿರಾ ರಾಜೀವ್ ಅವರ ಬದುಕು ಸಾಧನೆಯ ನೂರಾರು ಚಿತ್ರಗಳು, ವೃತ್ತಪತ್ರ ವರದಿಗಳು, ಕಾಪಿಟ್ಟ ಸ್ಮರಣಿಕೆ ಛಾಯಾಚಿತ್ರಗಳು. ಇಂದಿರಾ ಇನ್ನೂ ಅಲ್ಲಿ ತಮ್ಮ ಮೇಜಿನೆದುರು ಕುಳಿತಿರುವರೇನೋ ಎಂದೆನಿಸುವ ಸರಳ ಸುಂದರ ಸುವ್ಯವಸ್ಥಿತ ಆಫೀಸ್ ಕೋಣೆ, ಅಂಗಳದ ನೈದಿಲೆಯ ಕೊಳ, ಮತ್ತೆ ಅತ್ಯಂತ ಸುವ್ಯವಸ್ಥಿತವಾಗಿ ರಕ್ಷಿಸಲ್ಪಟ್ಟಿರುವ ಸ್ಮಾರಕ ಹುಮಾಯೂನ್ಸ್ ಟೂಂಬ್, ಎಡಗಡೆಗೆ ಅತ್ಯಂತ ಸುಂದರ ಕಲಾತ್ಮಕ ಷಟ್ಕೋನಾಕೃತಿಯ ಸ್ಮಾರಕ ನಿಯಾಜ್ ಖಾನ್ ಮಂಜಿಲ್. ಬಾದ್ಶಾ ಶೇರ್ ಖಾನ್ ಸೂರಿಯು ತನ್ನ ಅತ್ಯಂತ ನಂಬಿಗಸ್ತ ಖಾಜಿ ಇಸಾ ಖಾನ್ ನಿಯಾಜಿಯ ನೆನಪಲ್ಲಿ ಕಟ್ಟಿಸಿದ ಸ್ಮಾರಕವಿದು. ಹುಮಾಯೂನ್ನ ಮರಣದ ಬಳಿಕ ದುಃಖತಪ್ತಳಾದ ಬೇಗಂ ಹಮೀದಾಬಾನು ಪತಿಯ ನೆನಪಲ್ಲಿ ಕಟ್ಟಿದ ಹುಮಾಯೂನ್ಸ್ ಟೂಂಬ್ನಲ್ಲಿ ಬಾದ್ಶಾ ಕುಟುಂಬದ 100 ಗೋರಿಗಳಿವೆ. ಡ್ರೈವರ್ ದಿಲೀಪ್ ನಮಗೆ ರೆಡ್ ಫೋರ್ಟ್ ತೋರಲು ಆಸಕ್ತನಿರಲಿಲ್ಲ, ಅಲ್ಲಿಗೆ ಬಿಡುತ್ತಿಲ್ಲ ಎಂದಂದ ಅವನ ಮಾತನ್ನೊಪ್ಪಲು ನಾನು ಸಿದ್ಧಳಿರಲಿಲ್ಲ. ಹೊಸದಿಲ್ಲಿಯ ಸುವ್ಯವಸ್ಥಿತ ರಸ್ತೆಗಳನ್ನು ಮೆಚ್ಚಿಕೊಂಡಿದ್ದ ಮಣಿ ಇಲ್ಲಿನ ಜನಜಂಗುಳಿಗೆ ಬೇಸತ್ತು ಮಧುಮೇಹದ ಬಳಲಿಕೆಯ ಕಾರಣ ಹಿಂದಿರುಗುವ ಎಂದರೂ ಹೇಗೋ ಗೇಟ್ ಬಳಿ ಬಂದಾಗ ಒಳಗೆ ಜನಪ್ರವಾಹವೇ ಸಾಗುತ್ತಿತ್ತು. ದಣಿದ ಮಣಿ ಅವರನ್ನು ಕಾರಿನಲ್ಲೇ ಬಿಟ್ಟು ಬೇಗ ಬರುವೆವೆಂದು ನಾವಿಬ್ಬರೂ ಇಳಿದೋಡಿದೆವು. ಕೋಟೆ ಬಾಜಾರ್ನ ಮಾರಾಟ ವಸ್ತುಗಳನ್ನು ಆಶೆಯಿಂದ ದಿಟ್ಟಿಸುತ್ತಾ ಸಮಯವಿಲ್ಲದರಿಂದ ಶಾಲು ಮಾತ್ರ ಕೊಂಡು ಓಡುತ್ತಲೇ ಸಾಗಿ ದಿವಾನಿಯ ಆಮ್ ಮತ್ತು ದಿವಾನಿಯ ಖಾಸುಗಳನ್ನು ನೋಡುತ್ತಾ ಗೆಳತಿಯನ್ನು ಪ್ರಾಚ್ಯವಸ್ತು ಸ್ಮಾರಕ ಮ್ಯೂಸಿಯಂನೆಡೆಗೆ ಎಳೆದೊಯ್ದರೆ ಅಲ್ಲಿ ತಪಾಸಣೆ ನಿಮಿತ್ತ ಪ್ರವೇಶವಿರದೆ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಅಮೆರಿಕಾದಿಂದ ನೋಡಲಿಂದೇ ಬಂದಿದ್ದಾರೆ ಎಂದು ಗೋಗರಿದರೂ ಪ್ರಯೋಜನವಾಗಲಿಲ್ಲ. ಹೌದು, ಅವರಾದರೂ ಕರ್ತವ್ಯಚ್ಯುತರಾಗುವುದೆಂತು? ಬೆಳಿಗ್ಗೆ ಕೋಣೆಯಲ್ಲಿ ವೃತ್ತಪತ್ರಿಕೆ ನೋಡಿದ ಗೆಳೆಯ, ಹಿಂದೂ ಬಾಂಬ್ಸ್ ಆಫ್ ಟೆರರ್, ಇಸ್ಲಾಮಿಕ್ ಬಾಂಬ್ಸ್ ಆಫ್ ಟೆರರ್ ಎಂದದನ್ನು ಓದಿ ಜಿಗುಪ್ಸೆಯಿಂದ ವೈ ಕಾಂಟ್ ದೇ ಕಂಬೈನ್ ಆ್ಯಂಡ್ ಮೇಕ್ ಬಿಗ್ ಬಾಂಬ್ಸ್ ಐಸೆ ಎಂದು ಉದ್ಗರಿಸಿದ್ದು ನೆನಪಾಯಿತು. ಮೊಘಲ್ ಸಾಮ್ರಾಜ್ಯದ ಅಮೂಲ್ಯ ಚರಿತ್ರೆ, ಬಾಬರ್ನಾಮಾದಂಥ ಅಮೂಲ್ಯ ಗ್ರಂಥಗಳು, ಯುದ್ಧ ವಿವರಗಳು, ಅಂದಿನ ಉಡುಗೆ ತೊಡುಗೆಗಳು, ಯುದ್ಧೋಪಕರಣಗಳು, ಅಮೂಲ್ಯ ರತ್ನಗಂಬಳಿಗಳು, ಇನ್ನಿತರ ಎಷ್ಟೋ ಅಮೂಲ್ಯ ಸಂಗ್ರಹದ ಈ ಮ್ಯೂಸಿಯಂ ಕಾಣುವುದು ಗೆಳತಿಗೆ ಒದಗಿ ಬರಲಿಲ್ಲವಲ್ಲ ಎಂದು ಬೇಸರವಾಯಿತು. ಜುಮ್ಮಾ ಮಸೀದಿ, ಅಕ್ಷರಧಾಮ, ಜಂತರ್ ಮಂತರ್ಗಳು ನಮಗೆ ಎಟುಕಲಿಲ್ಲ. ಮರುಮುಂಜಾವದ ಚುಮುಚುಮ್ ಬೆಳಕಲ್ಲಿ ಆಗ್ರಾದತ್ತ ಪಯಣಿಸಿ ದಾರಿ ಮಧ್ಯೆ ವಿದೇಶಿಯರೇ ಭೇಟಿ ಕೊಡುವ ಹವೇಲಿಯೊಂದರಲ್ಲಿ ಉಪಾಹಾರ ಮುಗಿಸಿ ಹೊರಟು ಆಗ್ರಾ ತಲುಪುವಾಗ 10:30 ಕಳೆದಿತ್ತು. ತಾಜ್ಗೆ ಮುನ್ನ ಅಕ್ಬರ್ನ ಸಿಕಂದರಾಬಾದ್ ಫೋರ್ಟ್ ತೋರಿದ ಡ್ರೈವರ್ ದಿಲೀಪ್. ಉನ್ನತಾಕಾರದ ಫೋರ್ಟ್ನಲ್ಲಿ ಎತ್ತರದ ಗುಂಬಜ್ ಕೆಳಗೆ ಇರುವ ಅಕ್ಬರನ ಸಮಾಧಿ ಪ್ರತಿಧ್ವನಿಸುವ ಅದ್ಭುತ ನಿರ್ಮಾಣ. ಹೊರಗೆ ಜಿಂಕೆಗಳು, ಬಿಳಿ ಕೊಕ್ಕರೆಗಳು ವಿಹರಿಸುವ ಚೆಲುವಾದ ಹುಲ್ಲುಹಾಸು. ಮುಂದೆ ತಾಜ್ನ ವಾಹನ ಮಿತಿಯಲ್ಲಿ ಕಾರು ನಿಲ್ಲಿಸಿ ಒಂಟೆ ಸವಾರಿ ಬುಕ್ ಮಾಡಿಕೊಂಡು ಮುಂದೆ ಸಾಗಿದೆವು. ವಾಯುಮಾಲಿನ್ಯದಿಂದ ತಾಜ್ ಮೇಲ್ಮೈ ಸೌಂದರ್ಯ ಕೆಡತೊಡಗಿದಾಗ ಲೆದರ್ ಫೌಂಡ್ರಿಗಳನ್ನು ಮುಚ್ಚಿಸಿ ಕಾರ್ಮಿಕರಿಗೆ ಒಂಟೆ ಕುದುರೆ ಗಾಡಿಗಳನ್ನಿತ್ತು ಟೂರಿಸಂನಲ್ಲಿ ತೊಡಗಿಸಿಕೊಂಡಿತ್ತು ಸರ್ಕಾರ. ಉತ್ತರ ಪ್ರದೇಶ ಗುಡಿ ಕೈಗಾರಿಕಾ ಯೋಜನೆಯಡಿ ಕಾರ್ಮಿಕರನ್ನು, ಆಗ್ರಾ ಜೈಲಿನ ಕೈದಿಗಳನ್ನು ಬಾಳೆದಿಂಡು ಹಾಗೂ ಬಿದಿರಿನ ನಾರಿನಿಂದ ಸೀರೆ, ಹಾಸು, ಹೊದಿಕೆ ತಯಾರಿಯ ಕೈಗಾರಿಕೆಯಲ್ಲಿ ತೊಡಗಿಸಿಕೊಂಡಿತು. ಒಂಟೆಯಿಂದಿಳಿಯುವಾಗ ಕೈ ನೀಡಿ ಜೊತೆಯಾದವನು ನಮಗೆ ಗೈಡ್ ಆಗಿ ಬಂದ ದೀಪಕ್ ಪರಾಶರ್, ನಿಜಕ್ಕೂ ಒಬ್ಬ ಅತ್ಯುತ್ತಮ ನಿಷ್ಠಾವಂತ ಗೈಡ್. ಪ್ರವೇಶ ದ್ವಾರದ ಕಮಾನಿನ ಬುರುಜುಗಳ ಸಂಖ್ಯೆಯು ಕುರಾನಿನ ಅಧ್ಯಾಯಗಳ ಸಂಖ್ಯಾ ಸೂಚಕವೆಂದ ಆತ ಇಂತಹ ಎಷ್ಟೋ ಮಾಹಿತಿಗಳನ್ನು ನಮಗಿತ್ತ. ನೋಡುವ ತವಕದಲ್ಲಿ ಮುಂದೆ ಓಡಲೆತ್ನಿಸುತ್ತಿದ್ದ ನನ್ನ ಕಾಲ್ಗಳನ್ನು ತಡೆವಂತೆ ಮೇಡಮ್ ಜಿ ಸಾತ್ಮೆ ಚಲಿಯೇ ಎಂದು ಎಚ್ಚರಿಸುತ್ತಿದ್ದ. ಅಲ್ಲಿ ತಾಜ್ಮಹಲ್ನ ಅಗಾಧತೆಯನ್ನು ಕಂಡಾರೆ ಕಂಡಲ್ಲದೆ ಅರಿಯುವುದು ಅಸಾಧ್ಯ. ಹಾಲು ಬೆಳ್ಳದಿಂಗಳೇ ಮೂರ್ತಿ ಭವಿಸಿದಂತಿದ್ದ ತಾಜ್ನ ನಿರ್ಮಾಣ, ಅಮೂಲ್ಯ ಹರಳುಗಳ ಚಿತ್ತಾರದ ಹೂಬಳ್ಳಿಗಳ ವಿನ್ಯಾಸದೊಡನೆ ಬ್ಲಾಕೋನಿಕ್ಸ್ ಎಂಬ ಕರಿಹರಳಿನಿಂದ ಕೆತ್ತಲ್ಪಟ್ಟ ಕುರಾನ್ನ ಅಧ್ಯಾಯಗಳ ಕಾಲಂಗಳು, ಶಾಹಜಹಾನ್ ಹಾಗೂ ಮುಮ್ತಾಜ್ ಮಹಲ್ ಚಿರನಿದ್ರೆಯಲ್ಲಿ ಪೌಡಿಸಿದ ಉತ್ಕೃಷ್ಟ ಅಮೃತಶಿಲಾ ಸಮಾಧಿ, ನಂಬಲಾಗದಂತಹ ಎತ್ತರ ಹಾಗೂ ವೈಶಾಲ್ಯದ ಆ ಬುರುಜು, ಪ್ರಾಕಾರದ ಹೊರಗೆ ಕೆಳಗೆ ತಣ್ಣನೆ ಹರಿದಿರುವ ಯಮುನೆ, ಅಲ್ಲೇ ಹೊರಗೆ ಪಕ್ಕದಲ್ಲಿರುವ ಆಗ್ರಾ ಮಾರ್ಬಲ್ ವರ್ಕ್ಶಾಪ್ಗೆ ದೀಪಕ್ ಪರಾಶರ್ ನಮ್ಮನ್ನೊಯ್ದ, ತಾಜ್ನ ಹೊರಮೈ ಚಿತ್ತಾರದ ಸುಂದರ ಕಲಾಕೃತಿಗಳು ಅಲ್ಲಿದ್ದವು. ಅಲ್ಲಿ ಗೆಳತಿ ನನಗಿತ್ತ ಚೆಲುವಾದ ಅಮೂಲ್ಯ ಸಂದೂಕವೊಂದು ಇಲ್ಲಿ ನನ್ನೆದುರು ಕುಳಿತು ತಾಜ್, ಆಗ್ರಾ ಹಾಗೂ ನನ್ನ ಪ್ರಿಯ ಗೆಳತಿಯನ್ನು ಸದಾ ನೆನಪಿಸುತ್ತಿದೆ. ಆಗ್ರಾದ ಕೆಥೆಡ್ರಲ್ ಚರ್ಚ್ನಲ್ಲಿ ಕ್ರಿಸ್ತಿನ್ ಬಂದು ಫಾದರ್ ಗ್ರೆಗರಿ ಕಾಯುತ್ತಿದ್ದುದರಿಂದ ಆಗ್ರಾ ಫೋರ್ಟ್ ಸಂದರ್ಶನ ಮಾತ್ರ ಉಳಿದೇ ಹೋಯಿತು. ಕೆಥೆಡ್ರಲ್ ಚರ್ಚ್ ಪಕ್ಕವೇ ಅಕ್ಬರ್ ಬಾದ್ಶಾಹ 1564 ನಿರ್ಮಿಸಿದ ಚೆಲುವಾದ ಅಕ್ಬರ್ಸ್ ಚರ್ಚ್ ಕಂಡು ಅಚ್ಚರಿ ಬೆರೆತ ಆನಂದವಾಯಿತು. ರಾತ್ರಿ ದೆಹಲಿಗೆ ಮರಳುವ ದಾರಿಯಲ್ಲಿ ಕ್ರಿಸ್ತಿನ್ ಪುನಃ ಅಲ್ಲಿನ ತಮ್ಮ ಜೀವನದ ಬಗ್ಗೆ, ಆರೋಗ್ಯವಾಗಿಯೇ ಇರುವ ಅಮ್ಮನ ಬಗ್ಗೆ, ಮೊಮ್ಮಗ ನೋವಾ ಬಗ್ಗೆ, ಅವನಿಗಾಗಿ ಕನ್ನಡ ಹಾಡುಗಳನ್ನು ಸ್ಮರಿಸಿಕೊಂಡು ಹಾಡುವ ಬಗ್ಗೆ ಎಲ್ಲವನ್ನೂ ಹೇಳಿದಳು. ತಂದೆಯ ಮರಣ ಹಾಗೂ ಚಾರ್ಟರ್ಡ್ ಫ್ಲೈಟ್ ಹಾರಿಸಿದ ದುರಂತದಲ್ಲಿ ಇಲ್ಲವಾದ ಭಾವನ ಬಗ್ಗೆ ಎಲ್ಲವನ್ನೂ ಹೇಳಿ, ಮತ್ತೆಲ್ಲ ಚೆನ್ನಾಗೇ ಇದೆ, ವಿ ಹ್ಯಾವ್ ಟು ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್ ಎಂದಾಗ ನನ್ನ ಹೃದಯವೂ ತುಂಬಿ ಬಂತು. ಮರುದಿನ ದೆಹಲಿಗೆ ವಿದಾಯ ಹೇಳಿ ಮುಂಬೈ ತಲುಪಿ ಏರ್ಪೋರ್ಟ್ನಿಂದಲೇ ಕ್ಯಾನ್ಸರ್ನ ಅಂತಿಮ ಹಂತದ ರೋಗಿಗಳ ನೋವರಿಯದ ಅಂತ್ಯ ಕಾಣಿಸುವ ಬಾಂದ್ರಾದ ಶಾಂತಿ ಆವೇದನ ಆಶ್ರಮಕ್ಕೆ ಕರೆದೊಯ್ದೆ. ಆಶ್ರಮದ ಹುಂಡಿಗೆ ಗೆಳತಿಯ ದೊಡ್ಡ ಕೊಡುಗೆಯೂ ಸೇರಿತು. ಬಳಿಕ ಮೌಂಟ್ ಮೇರಿಗೆ ಭೇಟಿ ಇತ್ತು, ಮನೆ ತಲುಪಿದೆವು. ಮರುಬೆಳಗು ಶೋಕತಪ್ತ ಬೆಳಗಾಯಿತು. ರಿಂಗುಣಿಸಿದ ಕರೆಯು ಅಮೆರಿಕಾದಿಂದ ಶೋಕವಾರ್ತೆಯನ್ನೇ ಹೊತ್ತು ತಂದಿತು. ಕ್ರಿಸ್ತಿನ್ನ ಅಣ್ಣನ ಮಗ, ಯೇಲ್ ಯೂನಿವರ್ಸಿಟಿಯ ಅತ್ಯುತ್ತಮ ಮೆಡಿಕಲ್ ವಿದ್ಯಾರ್ಥಿ, ಹದಿಹರೆಯದ ಚಿನ್ನದಂತಹ ಗುಣದ ಹುಡುಗ, ಆತ್ಮಹತ್ಯೆಗೈದು ಇಲ್ಲವಾಗಿದ್ದ. ಸ್ಕಾಲರ್ಶಿಪ್ನಲ್ಲೇ ಕಲಿತು ಸದಾ ಮೊದಲಿಗನಾಗಿದ್ದವ. ಕಳೆದೊಂದು ತಿಂಗಳು ಅಮೆರಿಕಾಧ್ಯಕ್ಷ ಸ್ಥಾನಕ್ಕಾಗಿ ಒಬಾಮಾ ಪರ ಎಲೆಕ್ಷನ್ ಕ್ಯಾಂಪೇನ್ಗಾಗಿ ದೂರ ಫ್ಲೋರಿಡಾದಲ್ಲಿ ಸುತ್ತುತ್ತಾ ವ್ಯಸ್ತಿನಿದ್ದ ತಂದೆ ಈಗ ತಾನು ತನ್ನ ಮಗನಿಗೊದಗದೆ ಹೋದನೆ ಎಂದು ದುಃಖಿಸುತ್ತಿದ್ದ. ಬರೋಡದಿಂದ ಕ್ರಿಸ್ತಿನಾಳನ್ನು ಸಿಗಲೆಂದೇ ಬಂದ ಗೆಳತಿ ದಯಾ ನೋವನ್ನು ಕಳೆವಂತೆ ಮಾನಸ ಗಂಗೋತ್ರಿಯ ಹಳೆ ನೆನಪುಗಳ ನಗುವಿನ ಭಂಡಾರ ತೆರೆದು ಅವರಿಬ್ಬರನ್ನು ಹಗುರಾಗಿಸಿದಳು. ಆಕಸ್ಮಿಕ ದುರಂತದ ನೋವನ್ನು ಹೃದಯದಲ್ಲಡಗಿಸಿಕೊಂಡು ನಗುನಗುತ್ತಾ, ಎಲ್ಲವೂ ಚೆನ್ನಾಗಿ ಇತ್ತು, ಬಯಸಿದ್ದಕ್ಕಿಂತ ಹೆಚ್ಚಿನ ಸಂತಸ ನಮ್ಮದಾಯಿತು, ಎಲ್ಲ ಸಿಹಿ ನೆನಪುಗಳೊಂದಿಗೆ ಹಿಂದಿರುಗುತ್ತಿದ್ದೇವೆ, ಮಕ್ಕಳೊಡನೆ ಪುನಃ ಬೇಗನೆ ಹಿಂದಿರುಗುವೆವೆಂದು ಅನ್ನಿಸ್ತಿದೆ ಶ್ಯಾಮಲ, ಆ ದಿನ ಬೇಗನೆ ಬಂದಿತ್ತು ಎಂದು ಬೀಳ್ಕೊಂಡ ಗೆಳತಿ ಹಾಗೂ ಅವಳ ಬಾಳ ಸಂಗಾತಿ ಮಣಿ ನನ್ನ ಹೃದಯದಲ್ಲಿ ಬೆಚ್ಚಗೆ ಕುಳಿತಿದ್ದಾರೆ. ಮುಂದುವರಿಯಲಿದೆ.